ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಗದು ನಿರಾಸರೇ ಎಂದು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ. ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭೀ ತಂದುರುಸ್ತ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭಿ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ಹೈ. ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹಾ ಹೈ ಧೂಪ್ ಮೇ ಬಾಲ್ ಸ್ಪ್ರೇ ನಹೀ ಕಿಯೇ ಹೈ. ಠೀಕ್ ಹೈ ಭಾಯಿ ಮೈ ಭೀ ಆಜ್ ಕೆ ಸೇ ಭೀ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ. ರೈತ ಬಾಂಧವರೇ, ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ಅಡಿಕೆ ಹಾಳೆ ಹಾಗೂ ದೊನ್ನೆಯ ಉತ್ಪಾದನೆ ಕುರಿತು ಯಲ್ಲಾಪುರ ತಾಲೂಕು ಬಾರೆ ಗ್ರಾಮದ ಗೋಪಾಲಕೃಷ್ಣ ಡಿ ಹೆಗಡೆಯವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಕೇಳುಗರೆ, ಈಗ ನಮ್ಮ ಜೊತೆಯಲ್ಲಿ ಗೋಪಾಲಕೃಷ್ಣ ಡಿ ಹೆಗಡೆ ಅವರಿದ್ದಾರೆ. ಇವರು ಯಲ್ಲಾಪುರ ತಾಲೂಕಿನ ಬಾರೆ ಅನ್ನುವಂತ ಗ್ರಾಮದವರು. ಪ್ರಮುಖವಾಗಿ ಇವರು ಅಡಿಕೆ ಹಾಳೆ ಪ್ಲೇಟು ಮತ್ತು ದೊನ್ನೆಯನ್ನ ಉತ್ಪಾದಿಸುವಂತವರು. ನಮ್ಮ ತೋಟದಲ್ಲಿ ಅನೇಕ ಇಂಥ ಹಾಳೆಗಳು ಬಿದ್ದು ಹೋಗ್ತಾ ಇರ್ತವು. ರೈತರಿಗೆ ಅದು ಆರ್ಥಿಕವಾಗಿ ಅಷ್ಟೊಂದು ಏನು ಕೊಡ್ತಿರ್ಲಿಲ್ಲ. ಬಹಳ ಅಂದ್ರೆ ಕೊಳತು ಅಲ್ಲೇ ಗೊಬ್ಬರ ಆಗ್ತಾ ಇತ್ತು. ಅದು ಕೂಡ ಇವತ್ತು ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ರೈತರಿಗೂ ಕೂಡ ಅನುಕೂಲವಾಗ್ತಾ ಇದೆ ಅನ್ನೋದೊಂದು. ಹೇಗೆ ಇಂಥ ಒಂದು ಇಂಡಸ್ಟ್ರಿಯನ್ನು ಪ್ರಾರಂಭ ಮಾಡಿದ್ರು, ಇಂಥ ಒಂದು ಕೈಗಾರಿಕೆಯನ್ನು ಪ್ರಾರಂಭ ಮಾಡಿದ್ರು, ಅದರ ಸಾಧಕ ಬಾಧಕಗಳ ಬಗ್ಗೆ ನಮಗೆ ಗೋಪಾಲಕೃಷ್ಣ ಹೆಗಡೆಯವರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಗೋಪಾಲಕೃಷ್ಣ ಹೆಗಡೆಯವರು. ನಮಸ್ಕಾರ. ಇಂಥ ಒಂದು ಅಡಿಕೆ ಹಾಳಿ ಪ್ಲೇಟ್ ತಯಾರು ಮಾಡಬೇಕು ಅನ್ನುವಂಥದ್ದು ಮನಸ್ಸಿನೊಳಗೆ ಹೆಂಗ್ ಬಂತು, ಏನ್ ಪ್ರಚೋದನೆ? ನಾನು ಮೊದಲಿಂದ ಹಳ್ಳಿಯಲ್ಲಿ ಇದ್ದವ. ಹಳ್ಳಿ ಜನರಿಗೆ ಏನಾರು ಒಂದು ಉಪಯೋಗ ಆಗುವಂತದ್ದು ರಾ ಮೆಟೀರಿಯಲ್ ಇಂದ ಹಳ್ಳಿ ಜನರಿಂದ ಮಾಡುವಂತದ್ದು ಏನಾರು ಒಂದು ಮಾಡಬೇಕು ಅಂತೇಳಿ ಆಸೆ ಇತ್ತು. ನಾನು ಕಾಲೇಜು ಮುಗಿದ ತಕ್ಷಣ ಡೈರೆಕ್ಟ್ ಬಂದು ಹಳ್ಳಿಗೆ ಬಂದು ಇಲ್ಲಿ ರಾ ಮೆಟೀರಿಯಲ್ ಹುಡುಕಿ ನೋಡಿದಾಗ ಇದು ಅಡಿಕೆ ಹಾಳೆ ಪ್ಲೇಟ್ ಮಾಡಿದ್ರೆ ಒಂದು ಎಲ್ಲ ರೈತರಿಗೂ ಉಪಯೋಗ ಆಗುತ್ತದೆ, ಅದರಿಂದ ನಾವು ಒಂದು ಹಳ್ಳಿ ಇದ್ಕೊಂಡು ಏನೋ ಒಂದು ಸಾಧನೆ ಮಾಡಿದಂಗೆ ಆಗುತ್ತದೆ ಅಂತೇಳಿ ಇದು ಸ್ಟಾರ್ಟ್ ಮಾಡಿದೆ. ಇದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ತರಬೇತಿ ಅಂತವೇನಾದ್ರು? ಇದು ಸ್ಟಾರ್ಟ್ ಮಾಡಬೇಕಾದ್ರೆ ತರಬೇತಿ ಮಾಡಿದ್ದೇನೆ. ಸಿಂಡ್ ಆರ್ಸಿಟ್ ಕುಮಟಾದಲ್ಲಿ 15 ದಿನಗಳ ತರಬೇತಿ ಮಾಡ್ಕೊಂಡಿದ್ದೇನೆ. ಆ ತರಬೇತಿ ಹೇಗೆ ಅನುಕೂಲ ಆಯ್ತು ನಿಮಗೆ? ತರಬೇತಿಯಿಂದ ನನಗೆ ಮಾರ್ಕೆಟಿಗೆ ಮತ್ತೆ ಹೇಗ್ ಬಿಸ್ನೆಸ್ ನಡೆಸಬೇಕು ಅದ್ರ ಬಗ್ಗೆ, ಮತ್ತೆ ನಾವು ಮಷಿನರಿ ಇದೆಲ್ಲ ಹೇಗ ಅದರನ್ನು ಯೂಸ್ ಮಾಡೋದು ಹೇಗೆ ಅಂತ ಅಲ್ಲಿಂದ ಗೊತ್ತಾಗಿದೆ ನನಗೆ. ಈ ರೀತಿ ಮಾಡಿದವ್ರನ್ನ ಯಾವಾಗಾದ್ರೂ ಭೇಟಿಯಾಗಿದ್ರ? ಈ ರೀತಿ ಮಾಡಿದವ್ರನ್ನ ಭೇಟಿಯಾಗಿದ್ದೇನೆ ಶಿವಮೊಗ್ಗದಲ್ಲಿ, ಅಲ್ಲಿ ಕೊಯಮತ್ತೂರಲ್ಲಿ ಬಹಳ ಮಂದಿ ಮಾಡಿದ್ದು ಅವರೆಲ್ಲ ನೋಡಿಕೊಂಡು ನಾನು ಶುರು ಮಾಡಿದ್ದೆ. ಅವ್ರು ಭೇಟಿ ಆದಾಗ ಏನಿಸ್ತು ನಿಮ್ಗೆ? ಎಷ್ಟಿಲ್ಲ ಕಷ್ಟ ಇದೆ, ಮಾರುಕಟ್ಟೆ ಹಿಂಗಿದೆ, ಅಥವಾ ಬಹಳ ಸುಲಭ ಇದೆ, ಅಥವಾ ಒಂದು ನಿಮಗೆ ಉತ್ಸಾಹ ಮೂಡಿದ್ದು ಹಂಗೇನ್ರ ಇದೆಯಾ? ಭೇಟಿ ಆದಾಗ ನಾವು ನಮಗೆ ಇದು ಬೇಡ, ನಮ್ಮ ಹತ್ರ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ತಿಳ್ಕೊಂಡಿದ್ದೆ ನಾನು. ನಂತರ ಏನೇ ಆಗ್ಲಿ ಒಂದು ಮಾಡುವ ಅಂತೇಳಿ ಶುರು ಮಾಡಿದ್ನಲ್ಲ. ಮಾಡಿದ ತಕ್ಷಣ ಒಂದ್ 2 ವರ್ಷ ಸ್ವಲ್ಪ ಕಷ್ಟ ಆಯ್ತು ನನಗೂ. ನಂತರ ಆರಾಮ ಈಗ ನಡೆಸ್ತಾ ಇದ್ದಾನೆ. ನಮ್ಮ ಊರವರಿಗೆ ಮತ್ತೆ ಇಲ್ಲಿ ಹತ್ತಿರದ್ದು ನಮ್ಮ ಇವರಿಗೆಲ್ಲ ಲೇಬರ್ಗೆ ಕೆಲಸನು ಕೊಡ್ತಾ ಇದ್ದಾನೆ. ಒಂದು 10 ಮಂದಿ ನನ್ನ ಹತ್ರ ಇದು ಕೆಲಸ ಮಾಡ್ತಾ ಇದಾರೆ. ಇವರಿಗಲ್ದಿದ್ರು ಹೊರಗಡೆ ಎಲ್ಲೂ ಹೋಗ್ಬೇಕಿತ್ತು. ನಮ್ಗೆ ಇಲ್ಲಿ ಸಿಟಿ ಅಂದ್ರೆ 35 ಕಿಲೋಮೀಟರ್ ದೂರ ಆಗ್ತದೆ ಎಲ್ಲಾಪುರಕ್ಕೆ ಹೋಗ್ಬೇಕಂದ್ರೆ. ಅದಕ್ಕೆ ಇಲ್ಲಿ ಒಂದು ಕೆಲಸದ ವ್ಯವಸ್ಥೆಯನ್ನು ಅವ್ರಿಗೆ ಕೊಟ್ಟಿದ್ದಾನೆ. 365 ದಿನ ಕೆಲಸ ಸಿಗ್ತದೆ ಇಲ್ಲಿ, ಅದು ಮಾಡ್ತವೆ. ಹಂಗಾಗಿ ಇದರಿಂದ ಒಂದು ನನಗೆ ಒಳ್ಳೆ ಖುಷಿ ಇದೆ ಮಾಡಿದ್ದಂದು. ಪ್ರಾರಂಭದೊಳಗೆ ಹೇಗೆ ಪ್ರಾರಂಭ ಮಾಡಿದ್ದು? ಒಂದೇ ಮಷಿನ್ ಹಾಕುದು ಅಥವಾ ಬೇರ್ತಾರದ್ದು? ಮೊದಲಿಗೆ ನಾನು ಫಸ್ಟ್ 1 ಮ್ಯಾನುವಲ್ ಮಷಿನ್ ಅಂತ ತಗೊಂಡ್ಬಂದು ಮಾಡ್ದವ. ಅದೊಂದು 3 ವರ್ಷ ನಡೆಸಿದೆ. ನಂತರ ಹೈಡ್ರೋಲಿಕ್ ಮಷಿನ್ ಅಂತೇಳಿ ಬಂತು, ಅದ್ರ ತಗೊಂಡ್ಬಂದೆ. ಅದ್ರ ತಗೊಂಡ್ಬಂದು ಈಗ ನಂದು 5ನೇ ವರ್ಷ ನಡೀತಾ ಉಂಟು. ಈಗ ನಾವೇ ಮನುಷ್ಯರೇ ಮಾಡುವಂತದ್ದು, ಮಾನವ ನಿರ್ಮಿತ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂಡವಾಳನು ಕಡಿಮೆ, ಆದ್ರೆ ನಮ್ಗೆ ಉತ್ಪಾದನೆನೂ ಕಡಿಮೆ. ಉತ್ಪಾದನೆನೂ ಕಡಿಮೆ ಆಗ್ತದೆ, ಬಂಡವಾಳನು ಕಡಿಮೆ ಆಗ್ತದೆ. ಆದ್ರೆ ಈಗ ಮಾರ್ಕೆಟ್ ಅಲ್ಲಿ ನಮ್ಮ ಹತ್ರ ಈಗ ಪ್ಲೇಟ್ ತಗೊಳ್ಬೇಕಾದ್ರೆ ಕ್ವಾಂಟಿಟಿ ದೊಡ್ಡ ಕ್ವಾಂಟಿಟಿ ಅಲ್ಲಿ ತಗೊಳ್ತಾರೆ. ಆಗ ನಮ್ಮ ಹತ್ರ ಉತ್ಪಾದನೆ ಇರುವುದಿಲ್ಲ ಅಂದ್ಮೇಲೆ ಮಾರ್ಕೆಟ್ ಸರಿ ನಮ್ಮ ಹತ್ರ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಹೊಸ ಹೊಸ ಮಷಿನ್ಗಳು ಬೇಕಾಗ್ತದೆ. ಆ ಮೊದಲಿನ ಮಷಿನ್ ಅಲ್ಲಿ ಮಾಡುವುದು ಕಷ್ಟ ಆಗ್ತದೆ. ಈಗ ಹೈಡ್ರೋಲಿಕ್ ಅಂದ್ರಲ್ಲ, ಎಂತೆಂತ ತರದ ಆ ಬೇರೆ ಬೇರೆ ಆಕಾರದ ಪ್ಲೇಟ್ ಗಳನ್ನು ತಯಾರು ಮಾಡಬೇಕಾಗಿ? ನಾನು ಇದರಲ್ಲಿ ನಾವು ಯಾವ್ದು ಡೈ ಬೇಕಾದ್ರೂ ಮಾಡ್ಕೊಂಡು ಅದರ ಬೇರೆ ಬೇರೆ ಸೈಜಿನ ಪ್ಲೇಟ್ ರೆಡಿ ಮಾಡಬಹುದು. ನನ್ನ ಹತ್ರ ಈಗ 12 ಇಂಚ್ ರೌಂಡ್ ಪ್ಲೇಟ್ ಇದೆ, 10 ಇಂಚ್ ರೌಂಡ್ ಪ್ಲೇಟ್ ಇದೆ, ಮತ್ತೆ 11 ಇಂಚ್ ಪಾರ್ಟಿಷನ್ ಇದೆ, ಸ್ಕ್ವೇರ್ ಪ್ಲೇಟ್ ಇದೆ, ಸ್ಪೂನ್ ಇದೆ, ಮತ್ತೆ ದೊನ್ನ ಅಂತೇಳಿ 4.5 ಇಂಚ್ ಬೌಲ್ ಇದೆ, 4 ಇಂಚ್ ಬೌಲ್ ಇದೆ. ಬಹಳ ಐಟಮ್ ಮಾಡಬಹುದು. ನಂದು ಒಟ್ಟ ಈಗ 14 ಐಟಮ್ ಇದೆ. ಅಂದ್ರೆ ಅದರ ಆಕಾರವನ್ನ ನೀವು ಹಚ್ಚು ಮಾಡ್ತೀರಾ? ಹಾ, ಆಕಾರ ಅಲ್ಲ, ಅಚ್ಚಿನಲ್ಲಿ ಮಾಡಬೇಕಾಗ್ತದೆ. ಯಾವ್ದು ಬೇಕು ಅಚ್ಚು ಮಾಡಿಕೊಂಡು ಡಿಸೈನ್ ಮಾಡಿಕೊಂಡು ಅದರಿಂದ ಇದ್ರ ಮ್ಯಾನುಫ್ಯಾಕ್ಚರ್ ಮಾಡಬಹುದು ಅಲ್ವಾ? ದಿನಕ್ಕೆ ನೀವು ವರ್ಷದ ಎಲ್ಲಾ ಕಾಲದಲ್ಲಿ 365 ದಿನ ಕೆಲಸ ಇರುತ್ತಲ್ಲ ಇಲ್ಲಿ? ಹೌದು, 365 ದಿನ ಕೆಲಸ ಮಾಡ್ತೇವೆ. ನಮಗೆ ರಾ ಮೆಟೀರಿಯಲ್ ಬೇಸಿಗೆ ಕಾಲದಲ್ಲಿ ನಾವು ಅದನ್ನು ಸ್ಟೋರ್ ಮಾಡಿ ಇಟ್ಟುಕೊಳ್ತೇವೆ. ಅದನ್ನು ಮ್ಯಾನುಫ್ಯಾಕ್ಚರ್ ಮಳೆಗಾಲದಲ್ಲಿ ರಾ ಮೆಟೀರಿಯಲ್ ನಮಗೆ ಸಿಗುವುದಿಲ್ಲ, ಸ್ಟೋರ್ ಮಾಡಿ ಇಟ್ಟಿದ್ದನ್ನು ಮಳೆಗಾಲದಲ್ಲೂ ಚಾಲು ಇಡ್ತೇವೆ. ಹೌದಾ? ಈಗ ನಿಮಗೆ ರಾ ಮೆಟೀರಿಯಲ್ ಅಂದ್ರಲ್ಲ ಕಚ್ಚಾ ವಸ್ತುಗಳು ಬೇಕು ಅಂತೇಳಿ, ಅಂದ್ರೆ ಅಡಿಕೆ ಹಾಳಿಗಳೇ ಬೇಕು ನಿಮಗೆ? ಹೌದು, ಅಡಿಕೆ ಹಾಳಿಗಳೇ ಬೇಕಾಗ್ತದೆ. ಹೇಗೆ ಸುತ್ತಮುತ್ತ ನೀವು ಹಳ್ಳಿಗೆ ಹೋಗ್ತಿರೋ, ಹೇಗೆ ರೈತರ ಹತ್ರ ಹೋಗ್ತಿರೋ ಹೇಗೆ? ನಾವು ಹಳ್ಳಿಗಳಲ್ಲಿ ಪ್ರತಿಯೊಂದು ರೈತರ ಮನೆಗೆ ಹೋಗಿ ಅಲ್ಲಿ ಅವರು ಎಲ್ಲ 25-25 ಹಚ್ಚಿ ಒಂದು ಪೆಂಡೆ ಮಾಡ್ತಾರೆ. ಪೆಂಡೆ ಮಾಡಿ ಎಲ್ಲ ಸ್ಟೋರ್ ಮಾಡಿ ಇಡ್ತಾರೆ. ನಾವು ಹೋಗಿ ಅದರನ್ನು 1.5 ರೂಪಾಯಿ ಅದಕ್ಕೆ ಹಣ ಕೊಟ್ಟು ನಾವು ಅಲ್ಲಿಂದ ತಗೊಂಡ್ಬರ್ತೇವೆ. ಒಂದು ಹಾಳೆಗೆ 1.5 ರೂಪಾಯಿ? ಒಂದು ಹಾಳೆಗೆ 1.5 ರೂಪಾಯಿ. ಒಬ್ಬೊಬ್ಬ ರೈತರು ಸಾಧಾರಣವಾಗಿ ಎಷ್ಟು ಕೊಡ್ತಾರೆ ನಿಮಗೆ? ಒಬ್ಬೊಬ್ಬ ರೈತರು ಮ್ಯಾಕ್ಸಿಮಮ್ ಮಿನಿಮಮ್ ಅಂದ್ರೆ ಹೆಚ್ಚು ಕಡಿಮೆ ಒಂದು 5,000, 6,000 ಕೊಡ್ತಾರೆ. 5,000, 6,000 ಅಂದ್ರೆ ಅದರಲ್ಲೇ ಒಂದು 7-8 ಸಾವಿರ ರೂಪಾಯಿ ಆಗ್ತದೆ ಅವ್ರಿಗೆ. ಆಗ್ತದೆ, ಒಬ್ಬೊಬ್ರು ಅದರಿಂದಾನೆ ಅವರಿಗೆ ಹೇಳ್ತಾರೆ ನನ್ನ ಹತ್ರ, ನಮ್ಮ ಮನೆಯದು ಕಿರಾಣಿ ಖರ್ಚು ಹೋಗ್ತದೆ ಅಂತ. ಹೌದು. ಈ ರೀತಿಯಾಗಿ ನಿರ್ದಿಷ್ಟವಾದ ರೈತರನ್ನ ಗುರುತಿಸಿರ್ತಾರ ಅಥವಾ ಮತ್ತೆ ಹೊಸದಾಗಿ ಬಂದಂತ ರೈತರನ್ನು ತಗೊಳ್ತೀರಿ? ಇಲ್ಲ, ನಿರ್ದಿಷ್ಟವಾಗಿ ಅಂತ ಹೇಳಿಲ್ಲ, ಹೊಸದಾಗಿ ಬಂತ ರೈತರನ್ನು ತಗೊಳ್ತೇವೆ. ಜಾಸ್ತಿ ಆಗಿ ನಮ್ಮ ಊರಿಗೆ ಹೆಚ್ಚು ಪ್ರಶಸ್ತಿ ಕೊಡ್ತೇವೆ ನಾವು. ನಮ್ಮ ಊರಲ್ಲಿ ಹೆಚ್ಚು ಕಡಿಮೆ 450-500 ಮನೆ ಇದೆ. ಅವ್ರೆಲ್ಲವರು ಮಾಡಿಕೊಟ್ರೆ ಅವರಿಗೂ ಒಂದು ಇದಾಗ್ತದೆ, ಕೆಲಸ ಆಗ್ತದೆ, ನಮಗೂ ಒಂದು ಇದು ಕೆಲಸ ಆಗ್ತದೆ ಅಂತೇಳಿ ಹೆಚ್ಚು ನಮ್ಮ ಊರಿನವ್ರಿಗೆ ಹೆಚ್ಚು ಪ್ರಶಸ್ತಿ ಕೊಡ್ತೇವೆ. ಹೊರಗಿಂದ ನಾವು ತರ್ತೇವೆ, ತರುವುದಿಲ್ಲ ಅಂತೇಳಲ್ಲ. ಈಗಾಗಲೇ ನಮ್ಗೆ ಕೊಡೋರು ಹೆಚ್ಚು ಕಡಿಮೆ ಒಂದು 350-400 ಮನೆಗಳಿದಾವೆ, ಅಲ್ಲಿಂದ ಎಲ್ಲ ಕಲೆಕ್ಷನ್ ಮಾಡಿ ತಗೊಂಡ್ಬರ್ತೇವೆ. ಹೌದಲ್ಲ, ಈಗ ಎಷ್ಟು ಹಾಳಿಗಳನ್ನ ನೀವು ಸಂಗ್ರಹಿಸ್ತೀರಿ ಹಂಗಾದ್ರೆ? ನಾವು 1 ವರ್ಷಕ್ಕೆ ಹೆಚ್ಚು ಕಡಿಮೆ 8 ಲಕ್ಷದಿಂದ 9 ಲಕ್ಷದ ಮಟ್ಟ ಹಾಳೆ ಬೇಕಾಗ್ತದೆ ನಮ್ಗೆ. ಅಷ್ಟು ದುಡ್ಡು ನಿಮ್ಮ ಊರಿನ ಜನಕ್ಕೆ ಹೋಗುತ್ತೆ? ನಾವು ಅದೇ ಹೊರಗಿಂದ ತಂದು ನಮ್ಮ ಊರಿನ ಜನಕ್ಕೆ ಇದು ಮಾಡ್ತೇವೆ ಅಲ್ವಾ? ಹೌದು. ಈಗ ಹಾಳೆ ಅಂದ ತಕ್ಷಣ ಒಂದ್ ದೊಡ್ಡದಿರುತ್ತೆ, ಒಂದ್ ಸಣ್ಣದಿರುತ್ತೆ, ಒಂದು ಆಕಾರ ತಪ್ಪಿರುತ್ತೆ, ಅವುಗಳನ್ನೆಲ್ಲವನ್ನು ಹೇಗೆ ಮಾಡುದು? ಎಲ್ಲಾದು ತಗೊಳ್ತೇವೆ ನಾವು, ಪರ್ಚೇಸ್ ಮಾಡ್ಬೇಕಾದ್ರೆ ಆಕಾರ ಎಲ್ಲಾ ಆಕಾರದ್ದು ತಗೊಳ್ತೇವೆ. ಅದಿಲ್ಲಿ ನಾವು ಮಷಿನ್ ಅಲ್ಲಿ ನಾವು ವಾಶ್ ಮಾಡ್ಬೇಕಾದ್ರೆ ಅದ್ರ ವಿಂಗಡಣೆ ಮಾಡ್ಕೊಂಡು ಯಾವ್ದು ದೊಡ್ಡ ಸೈಜ್ ಪ್ಲೇಟ್ಗೆ ಯಾವ್ದು ಬರ್ತದೆ, ಯಾವ್ದು ಸಣ್ಣದಕ್ಕೆ ಬರ್ತದೆ ಅಂತೇಳಿ ನಾವು ಇಲ್ಲಿ ತಂದ ಮೇಲೆ ಮಾಡ್ಕೊಳ್ತೇವೆ. ಈಗ ತೊಳಿಬೇಕು ವಾಶ್ ಮಾಡ್ಬೇಕು ಅಂದ್ರಲ್ಲ, ಮಷಿನ್ ಮಾಡುತ್ತಾ ನೀವು ಮಾಡ್ತೀರ? ಇಲ್ಲ, ಅದಕ್ಕೂ ಮಷಿನ್ ಇದೆ, ಪ್ರೆಷರ್ ವೆಹಿಕಲ್ ವಾಷಿಂಗ್ ಮಷಿನ್ ಇರ್ತದಲ್ಲ, ಅದೇ ಟೈಪ್ ಒಂದು ಮಷಿನ್ ಇದೆ. ಸ್ವಲ್ಪ ಮಣ್ಣು ಅದು ಇದೆಲ್ಲ ಇರ್ತದಲ್ಲ, ಅದೆಲ್ಲ ಅದರಿಂದ ಹೋಗ್ತದೆ. ಆ ರೀತಿ ವಾಶ್ ಮಾಡಿ ನಾವು ಮಾಡಬೇಕು ಅಂದ್ರೆ ಮಷಿನ್ ಈಗ ನಾವು ಕೊಡ್ತೀವಿ ಅಚ್ಚಿಗೆ ಹಾಕ್ತಾ ಇದೀವಿ ಅಂತೇಳಿ, ಅವಾಗ ತೊಳೆಯೋದು ಅಥವಾ ಮುಂಚೆ ತೊಳೆದಿಡೋದು? ಮುಂಚೆ ತೊಳೆದಿಟ್ಕೊಳ್ಬೇಕಾಗ್ತದೆ, 1 ಗಂಟೆ 1 ಗಂಟೆ ಮುಂಚಿತವಾಗಿ ಅದ್ರ ತೊಳೆದಿಟ್ಕೊಳ್ಬೇಕು. ಸ್ವಲ್ಪ ಮೆದು ಆಗ್ಬೇಕು ಅದು, ಅಲ್ಲದೆ ಇದ್ರ ಮಷಿನ್ಗೆ ಹಾಕಿದಾಗ ಕ್ರ್ಯಾಕ್ ಬರ್ತದಲ್ಲ, ಇದು ಗಟ್ಟಿ ಇರ್ತದೆ, ರಾ ಮೆಟೀರಿಯಲ್ ಗಟ್ಟಿ ಇರ್ತದೆ, ಸ್ವಲ್ಪ ಮೆದು ಮಾಡ್ಕೊಳ್ಬೇಕಾಗ್ತದೆ. ಮತ್ತೆ ಇದು ನೀವು ಅಚ್ಚಿಗೆ ಕೊಟ್ರಿ ಅಂತ ಹೇಳಿದ್ರೆ ಒಂದ್ಸರಿ ಬಂತು ತಯಾರಾಗಿ, ಅದ್ರೊಳಗು ಡಿಫೆಕ್ಟ್ ಹಂಗೇನ್ ರಕ್ಕವ? ಆಗ್ತದೆ, ಅದರಲ್ಲೂ ಡಿಫೆಕ್ಟ್ ಆಗ್ತದೆ. ಅಚ್ಚಿ ಕೊಟ್ಟಾಗ ಸ್ವಲ್ಪ ಗಟ್ಟಿ ಇದ್ದ ರಾ ಮೆಟೀರಿಯಲ್ ಇತ್ತಂದ್ರೆ ಕ್ರ್ಯಾಕ್ ಬರೋದು, ಅದು ಡಿಫೆಕ್ಟ್ ಬರ್ತದೆ. ಅದರಲ್ಲಿ 100 ಒಂದು 5% ಡಿಫೆಕ್ಟ್ ಬರ್ತದೆ. ಅದಕ್ಕೆ ಬಣ್ಣ ಅಂತವೇನು ಹಾಕುವ ಅವಶ್ಯಕತೆ ಇಲ್ಲ? ಇಲ್ಲ, ಅದಕ್ಕೆ ಬಣ್ಣ ಹಾಕಿದ್ರು ತಗೊಳ್ಳೋದಿಲ್ಲ. ಏನ್ ಹಾಕಿದ್ರು ಕೆಮಿಕಲ್ ಯೂಸ್ ಮಾಡ್ಲಿಕ್ಕೂ ಆಗಲ್ಲ, ಅದ್ರ ವೈಟ್ ಮಾಡ್ಲಿಕ್ಕೂ ಆಗಲ್ಲ, ಬ್ಲ್ಯಾಕ್ ಮಾಡ್ಲಿಕ್ಕೂ ಆಗಲ್ಲ. ನಮ್ಮ ಹತ್ರ ಅದೇನಿದ್ರು ನ್ಯಾಚುರಲ್ ಪ್ರಾಡಕ್ಟ್, ನ್ಯಾಚುರಲ್ ಆಗಿ ಹೋಗಬೇಕಾಗುತ್ತೆ. ನೈಸರ್ಗಿಕವಾಗಿಯೇ ಬಯಸ್ತಾರೆ. ಹೌದೌದು, ಬಯಸ್ತಾರೆ. ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಹಾಳೆ ತಕೊಂಬಂದು ಅದಕ್ಕೆ ಏನಾದ್ರು ನಾವು ಒಂದು ಕಲರ್ ಆಡ್ ಮಾಡಿದ್ರು ಅದು ಕಲರ್ ತಗೊಳ್ಳುದಿಲ್ಲ, ಅದು ಹಿಡ್ಕೊಳ್ಳುದಿಲ್ಲ ಆ ಕಲರ್. ಎಷ್ಟು ಇಲ್ಲಿ ಕೆಲಸಗಾರರಿದ್ದಾರೆ ನಿಮ್ಗೆ? ನನ್ನ ಹತ್ರ ಈಗ 11 ಮಂದಿ ಕೆಲಸಗಾರರಿದ್ದಾರೆ. ಅಷ್ಟು ಬೇಕಾಗುತ್ತ? ಅಷ್ಟು ಬೇಕಾಗ್ತದೆ, ಕೆಲಸಗಾರರು ಬೇಕಾಗ್ತದೆ, ಜಾಸ್ತಿ ಬೇಕಾಗ್ತದೆ. ಈಗ ರಾ ಮೆಟೀರಿಯಲ್ ಸೀಸನ್ ಆಗಿದ್ದಕ್ಕೆ ಅದು ತರಲಿಕ್ಕೆ, ಮತ್ತು ಮಾರ್ಕೆಟ್ ಇದ್ದಕ್ಕೆ, ಮತ್ತು ಅದು ಕಟಿಂಗ್ ಎಲ್ಲ ಮಾಡೋದು, ಮಷಿನರಿಗೆ ಬೇಕಾಗ್ತಾರೆ. ಮಂದಿ 4 ಮಷಿನರಿಗೆ ಬೇಕಾಗ್ತಾರೆ. ಹುಡುಗರು ಕೆಲಸ ಮಾಡ್ತಾ ಇದ್ದು ನೋಡಿದೆ ನಾನು, ಚುರುಕಿದವು. ಹೌದು, ನಮ್ಮ ಹುಡುಗರಿಂದಾನೇ ನಾವು ನಮ್ದು ಊರಿನಲ್ಲೇ ನಮ್ಮ ಊರಿಂದೇ ಹುಡುಗರು ತಗೊಂಡು ಮಾಡಿದ್ದೇನೆ ನಾನು. ಯಾಕೆ ಕೇಳಿದ್ರೆ ನಮ್ಮ ಊರಿನವರಿಗೆ ಒಂದು ಕೆಲಸ ಆಗಲಿ ಅಂತೇಳಿ. ಅಲ್ಲ, ಕಾಲೇಜ್ ಮುಗಿಸ್ಕೊಂಡು ಬಂದು ನನಗೂ ಸ್ವಲ್ಪ ಅವರು ಪ್ರೋತ್ಸಾಹ ಕೊಡ್ತಾ ಇದಾರೆ ಮಾಡ್ಲಿಕ್ಕೆ, ಅದಕ್ಕೆ ಗೌರವ ಇಟ್ಕೊಂಡು ಮಾಡ್ತಾ ಇದ್ದಾನೆ. ಸಣ್ಣ ಸಣ್ಣ ಮಾಡಿದ್ರೆ ಒಂದ್ ಹಾಳಿ ಒಳಗೆ 3-4 ಮಾಡಬಹುದಲ್ಲ, ಸಣ್ಣ ಪ್ಲೇಟ್ ಬಾಲ್ಸ್ ಆ ರೀತಿ ಮಾಡಿದ್ರೆ? ಹೌದು, ಒಂದ್ ಹಾಳೆಯಲ್ಲಿ 12 ಒಂದು ಪ್ಲೇಟ್ ಮಾಡಿ, ಅಥವಾ ಒಂದು 10 ಒಂದು ಪ್ಲೇಟ್ ಮಾಡಿ, ನಂತರ ಸೈಡ್ ಬಂದು ವೇಸ್ಟ್ ನಲ್ಲಿ ಸ್ಪೂನ್ 6 ಮತ್ತೆ ಯಾವ್ದಾವ್ದೋ 6 ಮಾಡಬಹುದು. ಅದು ಹಾಳೆ ಸೈಜಿನ ಮೇಲೆ, ರಾ ಮೆಟೀರಿಯಲ್ ಸೈಜಿನ ಮೇಲೆ ನಿರ್ಧಾರ ಆಗ್ತದೆ. ಈಗ ಮಷಿನ್ ಹಾಕಿರಿ ನೀವು, ಎಷ್ಟು ಖರ್ಚು ಬಂತು ಈಗ ಹೈಡ್ರೋಲಿಕ್ ಮಷಿನ್ ಅಂತ? ನನಗೆ 29 ಖರ್ಚು ಬಂದಿದೆ ಎಲ್ಲ ಹೈಡ್ರೋಲಿಕ್ ಮಷಿನ್ ಹಾಕ್ಲಿಕ್ಕೆ. ಅದರಲ್ಲಿ ನಮ್ಮ ಕರ್ನಾಟಕ ಬ್ಯಾಂಕ್ನವರು 25 ನನಗೆ ಲೋನ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ DIC ಅವರು ಅದು ಸಬ್ಸಿಡಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಅದಕ್ಕೆ 25% ಸಬ್ಸಿಡಿ ಕೊಟ್ಟಿದ್ದಾರೆ. ಸುಮಾರು 580,000 ಸಬ್ಸಿಡಿ ಬಂದಿದೆ. ಬರೀ ಮಷಿನ್ಗೆ ಅಷ್ಟೇ ಆಯ್ತು ಅಲ್ವಾ? ಹೌದು, ರಾ ಮೆಟೀರಿಯಲ್ ತರ್ತೀರಿ, ಮತ್ತೆ ಆಳು ಕಾಳುಗಳ ನಿರ್ವಹಣೆ ಇದೆ. ಅದೆಲ್ಲ ನಾವೇ ಸ್ವಂತವಾಗಿ ಮಾಡ್ತಾ ಇದ್ದೇವೆ. ನಿಮ್ಮ ಮನೆಯಲ್ಲಿ ಕೂಡ ನಿಮ್ಗೆ ಸಹಾಯ ಮಾಡ್ತಾರೋ ಅಥವಾ ಹೇಗೆ? ಹೌದು, ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ತಾಯಿಯವರು ಎಲ್ಲ ಸಹಾಯ ಮಾಡ್ತಾರೆ. ನಾನು ಮಾರ್ಕೆಟಿಗೆ ಹೋದಾಗ ಅವರು ಇಲ್ಲಿ ನಮ್ಮ ಇಂಡಸ್ಟ್ರಿಯನ್ನು ನೋಡ್ಕೊಳ್ತಾರೆ. ಈಗ ಹೆಚ್ಚಾಗಿ ಹೊರಗೆ ಬಂತು ಅಂತ ಅಂದಾಗ ಮತ್ತೆ ನಾವು ಬಿಸಿಲಿಗೆ ಇಟ್ವಿ ಅಥವಾ ಯಾವುದೇ ರೀತಿಯಿಂದ ಇಟ್ವಿ ಅಂದ್ರೆ ಶೇಪ್ ಕಳ್ಕೊಳ್ತಾವು, ಆಕಾರ ಕಳ್ಕೊಳ್ತಾವು. ಹಾಗಾಗಿ ಅದು ಸಂಗ್ರಹಿಸುವುದು ಕೂಡ ಒಂದು ವಿಧಾನ ಇರುತ್ತೆ, ಅದಕ್ಕೂ ಲಕ್ಷ್ಯ ಕೊಡಬೇಕಲ್ಲ? ಹೌದು, ಅದು ಸಂಗ್ರಹಿಸುವ ವಿಧಾನ ಇರ್ತದೆ. ಅದು ಹಚ್ಚಾಗಿದ ನಂತರ ಸ್ವಲ್ಪ ಅದು ಒಣಗಿಸಬೇಕಾಗ್ತದೆ. ಅದು ಒಣಸಿದ್ ಅಂತೇಳಿ ಇದು ಕಳ್ಕೊಳ್ಳೋದಿಲ್ಲ, ಶೇಪ್ ಕಳ್ಕೊಳ್ಳೋದಿಲ್ಲ, ಒಣಸ್ಬೇಕಾಗ್ತದೆ. ಒಣಸಿ ನಂತರ ಅದರದ್ದು 50-50 ಒಂದು ಪ್ಲಾಸ್ಟಿಕ್ ಎಲ್ಲ ಹಾಕಿ ಬಂಡಲ್ ಮಾಡಿ ಇಡ್ತೇವೆ ನಾವು. ಅಷ್ಟಾದ್ರೆ ಒಂದು 7-8 ಅದು ಏನಾಗುದಿಲ್ಲ. ಅದರಲ್ಲಿ ಮಾಯ್ಶ್ಚರ್ ಎಲ್ಲ ತೆಗಿಬೇಕಾಗ್ತದೆ ಬಿಸಿಲಿಗೆ ಹಾಕಿ ಪ್ಲೇಟ್ ಇದ ಅಲ್ಲದಿದ್ರೆ ಫಂಗಸ್ ಬಂದ್ಬಿಡ್ತದೆ. ಎಷ್ಟೊತ್ತು ಒಣಗಿಸ್ಬೇಕಾದ್ರೆ? ಹೆಚ್ಚು ಕಡಿಮೆ 1/2 ಮುಕ್ಕಾಲು ಗಂಟೆ ಸಾಕು. ಜಾಸ್ತಿನೂ ಬೇಡ, ಜಾಸ್ತಿ ಬೇಡ. ಜಾಸ್ತಿ ಒಣಗಿಸಿದ್ರೆ ಏನಾದ್ರು ಗುಣ ಹೋಗುತ್ತಾ? ಜಾಸ್ತಿ ಒಣಗಿಸಿದ್ರೆ ಗುಣ ಹೋಗುದಿಲ್ಲ, ಶೇಪ್ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ. ಪ್ಯಾಕ್ ಮಾಡೋದು ಅಂದ್ರೆ ಹೇಗೆ? ಕಟ್ಟಿಟ್ಬಿಡುದು ಅಥವಾ ಬ್ಯಾಗ್ ಮಾಡುದು? ಬ್ಯಾಗ್ ನಲ್ಲಿ ಪ್ಯಾಕ್, 50 ಒಂದು ಪ್ಯಾಕ್ ಮಾಡಿ ನಂತರ 450-600 ಬ್ಯಾಗ್ ಮಾಡ್ತೇವೆ. ಚೀಲ, ಗೋಣಿ ಚೀಲ ಹಾಕಿ 450-600 ಬ್ಯಾಗ್ ಮಾಡ್ತೇವೆ. ಅದ್ರೊಳಗಡೆ 50-50 ಬಂಡಲ್ ಇರ್ತದೆ. ಹಾಗಾಗಿ ನೀವು ವರ್ಷ 8-9 ಹಾಳಿಗಳನ್ನ ತಗೊಳ್ತೀವಿ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಪ್ಲೇಟ್ಸ್ ಬೇರೆ ಬೇರೆ ಆಕಾರದ್ದು ಮಾಡ್ತೀರಿ, ಬೌಲ್ಸ್ ಸಣ್ಣ ಸಣ್ಣದು ಎಲ್ಲವನ್ನು ಕೂಡ ಮಾಡ್ತಾ ಇದ್ರಿ. ಹಾಗಾಗಿ ನಿಮಗೆ ಒಟ್ಟಾರೆ ಮಾರಾಟ ಹೇಗೆ ಇದು ಇಷ್ಟೆಲ್ಲಾನು ಉತ್ಪಾದನೆ ಮಾಡ್ತಾ ಇದೀವಿ ಅಂದಾಗ? ಮಾರಾಟ ಮಾಡ್ಲಿಕ್ಕೆ ಈಗ ನಾನು ನಮಗೆ ಏನಾಗಿದೆ, ಕೆಲವು ರೆಸಾರ್ಟ್ಗಳು ಮತ್ತು ಹೋಟೆಲ್ಗಳು ಮತ್ತೆ ಕಮಿಷನ್ ಏಜೆಂಟ್ರು ಎಲ್ಲ ಇದ್ದಾರೆ. ಅವರು ಅವರಿಗೆ ನಾವು ಡೈರೆಕ್ಟ್ ಆಗಿ ಅವರಿಗೆ ಕೊಟ್ಟು ಬಿಡ್ತೇವೆ, ಅವರು ಅಲ್ಲಿಂದ ರಿಟೇಲ್ ಆಗಿ ಮಾರಾಟ ಮಾಡೋದು ಇದು ಮಾಡ್ತಾರೆ. ನೀವು ಇಲ್ಲಿಗೆ ಬಂದು ತಗೊಂಡು ಹೋಗೋದು ಏನು ಮಾಡ್ತಾರೆ? ಕೆಲವು ಮಂದಿ ಇಲ್ಲಿ ಬಂದು ತಗೊಂಡು ಹೋಗ್ತಾರೆ, ಉಳಿದವರಿಗೆಲ್ಲ ನಾವು ಅಲ್ಲಿ ತಗೊಂಡು ಹೋಗಿ ಕೊಡ್ತೇವೆ. ಎಷ್ಟು ಮಾರ್ಜಿನ್ ನಿಮಗೆ ಇಟ್ಕೊಂಡು ಮಾರಾಟ ಮಾಡ್ತೀರಿ? ನಾವು 10% ಮಾರ್ಜಿನ್ ಇಟ್ಕೊಂಡು ಮಾರಾಟ ಮಾಡ್ತೇವೆ ಅಲ್ವಾ? ಹೌದು, ಯಾಕಂದ್ರೆ ಇಷ್ಟೆಲ್ಲ ಬಂಡವಾಳ ಹಾಕಿದಿರಿ, ಇಷ್ಟು ಜನಕ್ಕೆ ಕೆಲಸನೂ ಕೊಟ್ಟಿದ್ರಿ, ಅದೆಲ್ಲ ತೃಪ್ತಿ ಇರ್ತಲ್ಲ ನಿಮ್ಗೆ? ಹೌದೌದು, ಅದಕ್ಕೆ ಬಹಳ ಖುಷಿ ಇದೆ ಇದರಲ್ಲಿ. ಅಂದ್ರೆ ನಿಮ್ಗೆ ವರ್ಷ ಒಂದು 15 ತನಕ ದುಡಿತೀರಿ? 15 ಆಗುದಿಲ್ಲ, ಯಾಕೆ ಕೇಳಿದ್ರೆ ಖರ್ಚು 10% ಲಾಭ ಇದ್ರು ಅದ್ರಲ್ಲಿ ಖರ್ಚು ಸ್ವಲ್ಪ ಜಾಸ್ತಿನೇ ಇರ್ತದೆ. ಇಲ್ಲಿ ಮತ್ತೆ ಲೋಕಲ್ ಆಗಿದ್ದಕ್ಕೆ ಸ್ವಲ್ಪ ಲೇಬರ್ ಕಾಸ್ಟ್ ಸ್ವಲ್ಪ ನಾವು ಜಾಸ್ತಿನೇ ಇಟ್ಟು ಮಾಡಿದ್ದೇವೆ, ಎಲ್ಲರೂ ಸಮನಾಗಿ ಹೋಗುವ ಅಂತೇಳಿ. ಅದಕ್ಕಾಗಿ ವರ್ಷಕ್ಕೆ 1-5 ರೂಪಾಯಿ ದುಡಿತೇನೆ ಅಷ್ಟೇ. ಈಗ ನಿಮ್ಮಿಂದ ತಗೊಂಡು ಹೋಗ್ತಾರೆ, ಯಾವಾಗ್ಲೂ ನಾವು ಆಲೋಚನೆ ಮಾಡೋದು ಏನಂತ ಹೇಳಿದ್ರೆ ರೈತರಿಗೆ ಅಷ್ಟೊಂದು ಲಾಭ ಸಿಗಲ್ಲ, ಮಧ್ಯವರ್ತಿಗಳಿಗೆ ಜಾಸ್ತಿ ಲಾಭ ಆಗ್ತಾ ಇದೆ ಇಂಥವೆಲ್ಲ ಅಂತಿರ್ತೀವಿ. ಇಲ್ಲೂ ಹಂಗೆ ಏನ್ರ ಆಗ್ತಾ ಇದೆಯಾ ಅಂತ ಮಧ್ಯವರ್ತಿಗಳಿಗೆ ಇರ್ತದೆ ಅವ್ರ ಪ್ರಮಾಣದಲ್ಲಿ ಅವರು ಪರ್ಸೆಂಟೇಜ್ ಜಾಸ್ತಿನೂ ಇಟ್ಕೊಂಡು ಮಾರ್ತಾರೆ. ಆದ್ರೆ ನಾವು ಅವ್ರು ಮಾಡ್ತಾರೆ ಅಂತೇಳಿ ನಾವು 25% ಇಟ್ಟುಕೊಂಡ್ರೆ ನಮ್ಗೆ ಮಾರ್ಕೆಟ್ ಸಮಸ್ಯೆ ಆಗ್ಬಿಡ್ತದೆ. ಅವ್ರು 25% ಲಾಭ ಇಟ್ಟುಕೊಂಡು ಮಾರ್ತಾರೆ ಅದು ಇದ್ದಿದ್ದೆ ಅಲ್ಲ. ರಿಸಾರ್ಟ್ ಅಂತ ಹೇಳಿದ್ರಲ್ಲ, ನಮ್ಮ ಜಿಲ್ಲೆಗಳು ಸಾಕಷ್ಟು ರಿಸಾರ್ಟ್ಸ್ ಇದು, ಅವರು ಪ್ರತಿ ರಿಸಾರ್ಟ್ ನೋಡ್ಕೊಳ್ತಾರ ಕೆಲವೊಂದಷ್ಟು ಜನ ಮಾತ್ರ? ಹೇಗೆ ಕೆಲವೊಂದಷ್ಟು ಜನ ಇದ್ ಮಾಡ್ತಾರೆ, ಅದರಲ್ಲಿ ತಡಸ್ದಂತರ ಒಂದು ಅಗಡಿ ತೋಟ ಅಂತೇಳಿ ರಿಸಾರ್ಟ್ ಉಂಟು, ಅಲ್ಲಿ ಕೊಡ್ತಾನೆ. ನಂತರ ಇಲ್ಲಿ ನದಿ ಮನೆ ಅಂತೇಳಿ ದಾಂಡಿಲಿ ಅಲ್ಲಿ ಹೋಮ್ ಸ್ಟೇ ಇದೆ ಒಂದು, ಅಲ್ಲೂ ಕೊಡ್ತೇವೆ. ನಂತರ ಗೋವಾದಲ್ಲಿ ಒಂದು ಎರಡು ರಿಸಾರ್ಟ್ ಕೊಡ್ತೇವೆ. ಅಂದ್ರೆ ಒಂದು ವರ್ಷಕ್ಕೆ ಆಗುವಷ್ಟು ತಗೊಂಡ್ಬಿಡ್ತಾರ ಅಥವಾ ತಿಂಗಳ ತಿಂಗಳ ಹೇಗೆ? ಇಲ್ಲ, ಒಂದು ತಿಂಗಳಿಗೆ ಬೇಕಾಗುವಷ್ಟು ತಗೊಳ್ತಾರೆ, ಅಷ್ಟೇ ನಾವು ಸಪ್ಲೈ ಕೊಡ್ತೇವೆ. ವರ್ಷಕ್ಕೆ ಆಗುವಷ್ಟು ನಮ್ಮ ಹತ್ರ ಇಲ್ಲಿ ಮ್ಯಾನುಫ್ಯಾಕ್ಚರ್ ಕೆಪಾಸಿಟಿ ಇರುವುದಿಲ್ಲ. ಒಂದ್ ತಿಂಗಳಿಗೆ ಎಷ್ಟು ಬೇಕಾಗ್ತದೆ ಅಡ್ವಾನ್ಸ್ ಆರ್ಡರ್ ಹೇಳಿ ಇಡ್ತಾರ ಅವರು, ನಾವು ಅದಕ್ಕೆ ರೆಡಿ ಮಾಡಿ ಅದು ಕೊಡ್ತೇವೆ. ತಪ್ಸಲ್ಲ ತಪ್ಸಲ್ಲ. ಮತ್ತೆ ಏನಂತ ಹೇಳಿದ್ರೆ ಗೋವಾದಲ್ಲೆಲ್ಲ ಎಲ್ಲ ಜಾಸ್ತಿ ಫಾರಿನ್ ಕಸ್ಟಮರ್ ಇರ್ತಾರೆ ಅವರಿಗೆ. ಅದು ಸ್ವಲ್ಪ ಅದು ಈ ಅಡಿಕೆ ಹಾಳೆ ಪ್ಲೇಟ್ ಇದೆ ಬೇಕು ಅಂದ್ರೆ ಅದು ಅಡಿಕೆ ಹಾಳೆ ಪ್ಲೇಟ್ ಇದೆ ಬೇಕಾಗ್ತದೆ ಅವರಿಗೆ. ಅವ್ರು ಸ್ಟೀಲ್ ಅದು ಇದು ಏನ ಇದು ಮಾಡುದಿಲ್ಲ, ಎಲ್ಲ ನ್ಯಾಚುರಲ್ ಅಲ್ಲ ಈಗ. ಅದಕ್ಕಾಗಿ ಏನು ಅನುಕೂಲ ಇಂತ ಹಾಳೆ ಪ್ಲೇಟ್ಗಳನ್ನು ನಾವು ತಯಾರು ಮಾಡೋದ್ರಿಂದ? ಇದು ಹಾಳೆ ಪ್ಲೇಟ್ ತಯಾರು ಮಾಡೋದ್ರಿಂದ ಒಂದನೇದಾಗಿ ಮೇನ್ ಅಂದ್ರೆ ಪ್ಲಾಸ್ಟಿಕ್ದು, ಪ್ಲಾಸ್ಟಿಕ್ ದಲ್ಲಿ ಊಟ ಮಾಡಿದ್ರೆ ಪ್ಲಾಸ್ಟಿಕ್ ದಲ್ಲೇ ಇದು ಮಾಡಿದ್ರೆ ಏನೋ ಅದರಿಂದ ಹಾನಿ ಅಂತೇಳಿ ಹೇಳ್ತಾರೆ. ಇದು ಫುಲ್ಲು ನ್ಯಾಚುರಲ್ ಇರ್ತದೆ, ಅದಕ್ಕಾಗಿ ಅದರಿಂದ ಜಾಸ್ತಿ ಬೆನಿಫಿಟ್, ಇದರಿಂದ ಬೆನಿಫಿಟ್ ಆಗೋದು. ಅಂದ್ರೆ ಉಪಯೋಗಿಸಿದ ಮೇಲೆ ಪ್ಲಾಸ್ಟಿಕ್ ಆದ್ರೆ ಎಲ್ಲಿ ಬೇಕಲ್ಲಿ ಹೋಗಿತ್ತಾರ, ಕರಗಲ್ಲ ಬೇಗ, ಅದು ವಿಷ ಆಗತ್ತೆ, ನೀರ್ನಲ್ಲಿ ಸೇರಿದ್ರು ವಿಷ ಆಗತ್ತೆ, ಮತ್ತೆ ಅದು ಯಾವ್ದಾದ್ರು ರೀತಿಯಿಂದ ಬಂದು ಮತ್ತೆ ನಮ್ಮ ಹೊಟ್ಟೆನ ಸೇರುತ್ತೆ. ಇದು ನೈಸರ್ಗಿಕವಾಗಿರೋದ್ರಿಂದ ನಿಸರ್ಗದಲ್ಲೇ ಕರಗಿ ಹೋಗ್ಬಿಡುತ್ತೆ, ಗೊಬ್ಬರ ಆಗುತ್ತೆ ಬಹಳ. ಅಂದ್ರೆ ಇದು ಹೆಚ್ಚು ಕಡಿಮೆ 2 ತಿಂಗಳಲ್ಲಿ ಇದು ನಿಸರ್ಗದಲ್ಲಿ ಕರಗಿ ಗೊಬ್ಬರ ಆಗ್ಬಿಡ್ತದೆ. ಮತ್ತೆ ಒಂದ್ ವೇಳೆ ಎಲ್ಲೋ ನಾನು ಗೊಬ್ಬರ ಆಗದಂತ ಜಾಗಕ್ಕೂ ನಾವು ಎಸೆದಿದ್ವಿ ಅಂದ್ರೆ ಅದು ಗೋವು ತಿನ್ನಬಹುದು, ಮತ್ತೆ ಏನೋ ಒಂದು ಪ್ರಾಣಿ ತಿಂದು ಹೋದ್ರು ಏನೋ ಅಪಾಯ ಇಲ್ಲ, ಅವರಿಗೂ ಅದು ಒಂದು ಪೌಷ್ಟಿಕ ಆಹಾರನೇ ಆಗ್ತದೆ. ಇಷ್ಟು ದಿನ ತಾಡೊಲೆ ಅಂತ ಹೇಳಂತಾರಲ್ಲ ಆ ರೀತಿಯಾಗಿ ಊಟಕ್ಕಾಗಿ ಬಳಸ್ತಾ ಇದ್ರು, ಇದು ಬಂದ ನಂತರ ಇದೊಂದು ಸ್ವಲ್ಪ ಸಿಸ್ಟಮೆಟಿಕ್ ಆಗಿದೆ. ಹೌದು, ಇದನ್ನು ಹಿಡಿದು ತಿನ್ನಬಹುದು, ಬಪ್ಪೆ ಸಿಸ್ಟಮ್ ಎಲ್ಲ ನಿಂತ್ಕೊಂಡು ಊಟ ಮಾಡಬಹುದು, ಬೆಂಡ್ ಆಗುದಿಲ್ಲ. ಬೇರೆದಾದ್ರೆ ಸ್ವಲ್ಪ ಚಲ್ತದೆ, ಏನೇನೋ ಸ್ವಲ್ಪ ಸಮಸ್ಯೆ ಉಂಟು. ಇದು ಸ್ಟೀಲ್ ಬಟ್ಲಾಗೆ ಉಪಯೋಗಿಸ್ಲಿಕ್ಕೆ ಆಗ್ತದೆ. ಮರು ಉಪಯೋಗ ಬರುತ್ತೆ, ಇದು ಮರು ಉಪಯೋಗ ಮಾಡಬಹುದು, ಆದ್ರೆ ಅದು ಸ್ವಲ್ಪ ವಾಶಿ ಮಾಡಿ ಅದ್ರ ಮತ್ತೆ ಒಣಗಿಸಿ ಇಟ್ಟುಕೊಂಡ್ರೆ ಮರು ಉಪಯೋಗ ಮಾಡಬಹುದು. ಒನ್ ಟೈಮ್ ತಪ್ಪಿದ್ರೆ 2 ಟೈಮ್ ಮರು ಉಪಯೋಗ ಮಾಡಬಹುದು. ಹಬ್ಬದಂತ ಸಂದರ್ಭದೊಳಗೆ ಅಲ್ವಾ, ಹಬ್ಬದಂತ ಸಂದರ್ಭದಲ್ಲಿ ಮಾಡಬಹುದು. ಯಾಕಂದ್ರೆ ಬೇರೆ ಬೇರೆ ಗೆಸ್ಟ್ ಗಳು ಬರ್ತಿರ್ತಾರೆ, ನಾವು ಸ್ವೀಟ್ ಅಥವಾ ಏನೇನೋ ಮಾಡಿರ್ತೀವಿ. ಹೌದೌದು, ಅದಕ್ಕೆ ಉಪಯೋಗಿಸಬಹುದು. ಇಂತ ಒಂದು ಇಂಡಸ್ಟ್ರಿ ಬೇರೆ ಅವರು ಹಾಕ್ಬೇಕಂದ್ರೆ ಸಿಸ್ಟಮೆಟಿಕ್ ಆಗಿ ಹಾಕ್ಬೇಕು ಅಂದ್ರೆ ನೀವು ಹೇಳಿದಂಗೆ 30-40 ಲಕ್ಷ ತನಕನು ಬೇಕೀಗ ಈಗಿನ ಕಾಲದಲ್ಲಿ. ಇಲ್ಲ, ಸಣ್ಣ ಪ್ರಮಾಣದಲ್ಲಿ ಚಾಲು ಮಾಡೋದು ಅಂದ್ರೆ ಒಂದು 10 ಲಕ್ಷ ಇದ್ರೆ ಆಗ್ತದೆ, ಮಾಡ್ಲಿಕ್ಕೆ ಆಗ್ತದೆ. ನಂದೇನು ಕೇಳಿದ್ರೆ ಮಷಿನ್ಗಳು, ಹೈಡ್ರೋಲಿಕ್ ಮಷಿನ್ಗಳು 3 ಮಷಿನ್ ಇದೆ. ಒಂದ್ ಸತಿ ನಂದು 15 ಸೈಜಲ್ಲಿ ಪ್ಲೇಟ್ ಉತ್ಪಾದನೆ ಆಗ್ತದೆ. ಅದಕ್ಕಾಗಿ ನಮ್ ಸ್ವಲ್ಪ ದೊಡ್ಡದಿದ್ದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದೆ ನಮ್ದು. 10 ಲಕ್ಷ ಸಾಕಾಗ್ತದೆ ಒಂದ್ ಸಣ್ಣದ ಫ್ಯಾಕ್ಟರಿ ಮಾಡ್ಲಿಕ್ಕೆ. ಸ್ವ ಉದ್ಯೋಗ, ಒಬ್ಬ ವಿದ್ಯಾವಂತ ಯುವಕ ಇಂಥ ಒಂದು ಇಂಡಸ್ಟ್ರಿಯನ್ನು ನಂಬಿಕೊಂಡು ಬದುಕಬಹುದಾ? ಆರಾಮಾಗಿ ಬದುಕಬಹುದು. ನಾನು ಇದರಲ್ಲೇ ಇದು ಮಾಡಿದ್ದೇನಲ್ಲ ಈಗ, ಅದಕ್ಕಾಗಿ ಆರಾಮಾಗಿ ಬದುಕಬಹುದು. ಅಂದ್ರೆ ನಾವು ಬೇರೆದವ್ರ ಕೈಗೆ ಯಾಕೆ ಕೆಲಸ ಮಾಡೋಣ ಅನ್ನೋಂಥವ್ರಿಗೆ ಇದು ಒಳ್ಳೇದು. ಹೌದೌದು, ಮತ್ತೆ 4 ಜನಕ್ಕೆ ಕೆಲಸ ಕೊಟ್ಟ ತೃಪ್ತಿನೂ ಕೂಡ ನಿಮಗಿದೆ. ಹೌದು, ನಮಗೆ ಮೇನ್ ಆಗಿದ್ದದೆ 4 ಜನಕ್ಕೆ ಕೆಲಸ ಕೊಟ್ಟ ತೃಪ್ತಿ ಬೇರೆ, ಮತ್ತು ನಮ್ಮ ಊರಲ್ಲಿ ನಮ್ಗೆ ಹೆಚ್ಚು ಇದಿದೆ. ಯಾಕಂದ್ರೆ ಊರ್ನಲ್ಲಿದ್ದು ಏನೋ ಒಂದು ಹಾಳಾಗುವಂತ ವಸ್ತು ತಕೊಂಡ್ಬಂದು ನೀವೇನೋ ಮಾಡಿದಾನ ಅಂತೇಳಿ ನಮ್ಗೆ ಊರ್ನವರು ಬಹಳ ಸಪೋರ್ಟ್ ಕೊಡ್ತಾರೆ. ಇಲ್ಲ ಮಾಡದಂತ ಎಲ್ಲ ಅಡಿಕೆ ಹಾಳೆ ರಾ ಮೆಟೀರಿಯಲ್ ಕೊಡೋರು ಎಲ್ಲ ನಮ್ಗೆ ಕೊಡ್ತಾರೆ, ಅವರು ಸಪೋರ್ಟ್ ಮಾಡ್ತಾರೆ. ವರ್ಷದಿಂದ ವರ್ಷ ಜಾಸ್ತಿನೇ ಸಿಗ್ತಾ ಇದೆ ರಾ ಮೆಟೀರಿಯಲ್ಗಳು, ಅದಕ್ಕಾಗಿ ಅದೊಂದು ಬಹಳ ನಮ್ಗೆ ಸಂತೋಷ ಇದೆ. ಸುತ್ತಮುತ್ತ ನಿಮ್ಮ ಊರು ರೈತರಿಗೆ ಪ್ರಾಮುಖ್ಯತೆ ಕೊಟ್ಟು ತರಿಸ್ತಾ ಇದ್ದೀರಿ. ಒಂದ್ವೇಳೆ ನಿಮ್ಗೆ ಇನ್ನು ರಾ ಮೆಟೀರಿಯಲ್ ಅಂದ್ರೆ ಕಚ್ಚಾ ವಸ್ತು ಜಾಸ್ತಿ ಸಿಗುತ್ತೆ, ಬೇರೆ ಬೇರೆ ಕಡೆ ಸಿಗುತ್ತೆ ಅಂತ ಹೇಳಿದಾಗ ತಂದು ಅದನ್ನು ಒಗ್ಗಿಸಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? 15 ಲಕ್ಷ ತನಕ ನಾವು ಮಾಡಬಹುದು ಅನ್ನುವಷ್ಟು ಮಾಡ್ಲಿಕ್ಕೆ ಆಗ್ತದೆ. ಹೊರಗಡೆ ಹೋಗಿ ಮಾಡ್ಲಿಕ್ಕೆ ಆಗ್ತದೆ. ಅದು ಮಾಡು ಮತ್ತು ವಿಚಾರ ಉಂಟು ನನಗೆ, ಮತ್ತು ಒಂದು 5-10 ಮಂದಿಗೆ ಹೆಚ್ಚು ಲೇಬರ್ ಕೆಲಸ ನನ್ನಿಂದ ಕೊಡುವ, ಮತ್ತು ಹೊರಗಡೆ ಊರಿಂದ ಎಲ್ಲ ತಕೊಂಬಂದು ಮಾಡುವ ಅಂತೇಳಿ. ಅಲ್ಲ, ಅದು ಸ್ಲೋಲಿ ಸ್ಲೋಲಿ ಆಗಿ ಮಾಡ್ತೇ ಹೋಗ್ಬೇಕಾಯ್ತಲ್ಲ, ಒಂದೇ ಸತಿ ಆಗುದಿಲ್ಲ. ಈಗ ಒಂದು 4-5 ವರ್ಷ ಆಯ್ತು ಈಗ ಮಾಡ್ತಾ ಇದ್ದೇನೆ, ಒಂದೊಂದಾಗಿ ಹೆಚ್ಚು ಮಾಡ್ತಾ ಇದ್ದೇನೆ. ಅಂದ್ರೆ ಜಾಸ್ತಿ ಮಾಡ್ಬೇಕಂದ್ರೆ ಮಷಿನ್ ಕೂಡ ಜಾಸ್ತಿ ಆಗ್ಬೇಕು. ಮಷಿನ್ ಜಾಸ್ತಿ ಆಗ್ಬೇಕಾಗ್ತದೆ, ಮಷಿನ್ ತಕ್ಕನಾಗಿ ರಾ ಮೆಟೀರಿಯಲ್ ಜಾಸ್ತಿ ಆಗ್ಬೇಕಾಗ್ತದೆ. ರಾ ಮೆಟೀರಿಯಲ್ ನೀವು ಬೇರೆ ಬೇರೆ ಕಡೆ ಹೋದ್ರೆ ಸಿಗ್ತವೆ ಹೆಚ್ಚು ಕಡಿಮೆ, ಈ ರೀತಿ ಇಂಡಸ್ಟ್ರೀಸ್ ಎಲ್ಲಾ ಕಡೆಗೂ ಇಲ್ಲ, ಹಾಗಾಗಿ ಅವು ಉಪಯೋಗ ಆಗ್ತಾ ಇಲ್ಲ. ನೀವು ಮನಸ್ಸು ಮಾಡಿದ್ರೆ ಎಲ್ಲ ಕಡೆನೂ ಸಿಗಬಹುದಾ ಅಂತ ಅಡಿಕೆ ಬೆಳೆಯುವಂತ ಪ್ರದೇಶದೊಳಗೆ? ಹೆಚ್ಚು ಕಡಿಮೆ ನಮ್ಮ ಜಿಲ್ಲೆ ಅಡಿಕೆ ಬಹಳ ಬೆಳೀತಾ ಇದಾರೆ. ಇಲ್ಲ, ಈಗ ಎಲ್ಲ ಹೊಸದಾಗಿ ಯುವಕರು ಬಹಳ ಮಂದಿ ಮಾಡ್ತಾ ಇದಾರೆ. ಇದು ಈಗ ಮೊದ್ಲು ಯಲ್ಲಾಪುರ ತಾಲೂಕಿನಲ್ಲಿ ನಾನು ಒಬ್ಬನೇ ಆಗಿದ್ದೆ ಮಾಡ್ದವ. ಈಗ ಹೆಚ್ಚು ಕಡಿಮೆ 4-5 ಮಂದಿ ಮಾಡಿದ್ದಾರೆ. ನಾನೇ ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೇನೆ ಮಾಡ್ರಿ ಅಂತೇಳಿ. ಅವ್ರು ಅಲ್ಲಿ ಅಲ್ಲಿದ್ದವ್ರಿಗೆ, ಅಲ್ಲಿ ಹಳ್ಳಿಯವರಿಗೆಲ್ಲ, ಅಲ್ಲಿಂದ ರೈತರಿಂದ ಎಲ್ಲ ಹಾಳೆ ಕಲೆಕ್ಟ್ ಮಾಡಿ ಅವ್ರು ನಡೆಸ್ತಾ ಇದಾರೆ. ಈಗ ಸ್ವಸಹಾಯ ಸಂಘ ಅಂತವೆಲ್ಲ, ಸ್ವಸಹಾಯ ಸಂಘದವರು ಇದಾರೆ, ಮತ್ತೆ ಇಂಡಿವಿಜುವಲ್ ಅವರು ಮಾಡೋರು ಇದಾರೆ, ಮಾಡ್ತಾ ಇದಾರೆ. ಅವರಿಗೂ ನಿಮ್ಗೆ ಏನ್ ವ್ಯತ್ಯಾಸ? ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ರೆ ಮತ್ತೆ ಮಾರಾಟದಲ್ಲಿ ಕೂಡ ಹೇಗೆ ಅವರಿಗೆ ನಿಮ್ಗೆ ವ್ಯತ್ಯಾಸ? ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಮಾರ್ಕೆಟ್ ಅನ್ನು ನಾವು ಹಿಡಿದಲ್ಲಿ ಇಟ್ಕೊಳ್ಲಿಕ್ಕೆ ಆಗ್ತದೆ. ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರೆ ಮಾರ್ಕೆಟ್ ಇದು ಸಮಸ್ಯೆ ಆಗ್ತದೆ. ಮಾರ್ಕೆಟ್ ರಿಕ್ವೈರ್ಮೆಂಟ್ ಏನಿರ್ತದೆ ಕೇಳಿದ್ರೆ ದೊಡ್ಡ 5,000-10,000 ಹಂಗಿರ್ತದೆ. ಒಂದು ಮಷಿನ್ಗೆ ಒಂದು ದಿನಕ್ಕೆ ಮಾಡ್ಲಿಕ್ಕೆ ಆಗುದು 2,000 ಮಾಡ್ಲಿಕ್ಕೆ ಆಗ್ತದೆ. ಆಗೇನಾಗ್ತದೆ, 5,000 ಕೇಳ್ದವ ಏನತ್ರ 2,500 ಉಂಟು ಅಂತೇಳಿ ಬಿಟ್ಟು ಬಿಡ್ತಾನೆ. ಮಾರ್ಕೆಟ್ ಇದು ಮೇನ್ ಸಮಸ್ಯೆ ಆಗ್ತದೆ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರೆ. ಹಾಗಾಗಿ ಅವರು ಅಂಗಡಿಯಲ್ಲಿ ಇಟ್ಟು ಡಿಸ್ಟ್ರಿಬ್ಯೂಟರ್ ಮೂಲಕ ಮಾರಾಟ ಮಾಡೋದು ಹಂಗೆಲ್ಲ ಮಾಡ್ತಾರೆ? ಇಲ್ಲ, ಅವ್ರದ್ದು ನಾನು ರೆಡಿ ಆಗಿದ್ ನಾನು ತಗೊಳ್ತೇನೆ. ನಮ್ಮ ಇಲ್ಲಿ ಸುತ್ತಮುತ್ತಲು ನಮ್ಮ ಫ್ರೆಂಡ್ಸ್ ಮಾಡಿದ್ದನ್ನ ನಾನೇ ತಗೊಳ್ತೇನೆ. ಅವ್ರು ಮಾಡಿದ್ ರೆಡಿ ಆಗಿದ್ದು ನನ್ನ ಹತ್ರ ಮಾರ್ಕೆಟ್ ಇದೆ. ನಾನು ನಂದು ಹೋಲ್ಸೇಲ್ ಮಾರ್ತೇನಲ್ಲ, ಎಲ್ಲರಿಗೂ ಕೊಡ್ತೇನೆ ನಾನು. ಅವರಿಗೂ ಕೂಡ ಅನುಕೂಲ ಆಗಿದೆ ನಿಮ್ಮಿಂದ? ಅವ್ರಿಗೂ ಅನುಕೂಲ ಇದೆ. ಅವರು ಕೈಯಿಂದ ಮಾಡ್ತಾರೆ, ಸ್ವಲ್ಪ ಮಾಡ್ತಾರೆ ಅಂತ ಅಂದ್ರೆ ಅವರಿಗೆ ಮಾರ್ಜಿನ್ ಅಷ್ಟು ಸಿಗುತ್ತಾ, ಲಾಭ ಇದೆಯಾ ಅವ್ರಿಗೆ ಅಂತ? ಅಂತ ಸ್ವಸಹಾಯ ಸಂಘ ಅಂತವೆಲ್ಲ ಅವರಿಗೆ ಲಾಭ ಇದೆ. ಅವರು ಕೈಯಿಂದ ಮಾಡೋರು ಏನ್ ಮಾಡ್ತಾರೆ, ಲೇಬರ್ ಎಲ್ಲ ಇಟ್ಕೊಂಡು ಮಾಡೋದಿಲ್ಲ, ಸ್ವಂತಾಗಿ ಮಾಡ್ತಾರೆ. ಈಗ ಒಂದ್ ಮನುಷ್ಯ ಒಂದು 2-5 ಮಾಡ್ತಾನಷ್ಟೇ ಕೈಯಲ್ಲಿ ಮಾಡೋದಂದ್ರೆ, ಅವನಿಗೆ ಒಂದು ಆಳ ಪಗಾರ ಆಯ್ತು, ಸ್ವಂತ ಉದ್ಯೋಗ ಆಯ್ತು, ಆರಾಮ್ ನಡೆಸಬಹುದು. ಮುಂದಿನ ಯೋಜನೆ ಇನ್ನು ಎಕ್ಸ್ಟೆಂಡ್ ಮಾಡ್ಬೇಕು ಅನ್ನೋದು ಇದೆ ನಿಮ್ಗೆ. ಆ ನಿಟ್ಟಿನೊಳಗ ನಿಮ್ಮ ಮನೆಯವರು ಎಲ್ಲರೂ ಸಹಕಾರ ಕೂಡ ಕೊಡ್ತಾ ಇದ್ದಾರೆ. ಆರ್ಥಿಕವಾಗಿ ಇನ್ನೊಂದು ಸ್ವಲ್ಪ ನೀವು ಸಬಲರಾಗಿದ್ದಾರೆ. ಬ್ಯಾಂಕಿನ ಸಾಲ ಸೌಲಭ್ಯ ಪಡೆಯುವುದು ಒಳ್ಳೇದ? ಬ್ಯಾಂಕಿನ ಸಾಲ ಸೌಲಭ್ಯ ಪಡೆದ್ರೆ ನಮಗೂ ಒಂದು ಧೈರ್ಯ ಇರ್ತದೆ, ಸಪೋರ್ಟ್ ಇರ್ತದೆ. ಮತ್ತ ಯಾವಾಗೂ ಮನುಷ್ಯ ಸಾಲ ಮಾಡಿದ್ವಿನ ಉದ್ಧಾರ ಆಗುದಿಲ್ಲ. ಅದಿದ್ರೆ ಸ್ವಲ್ಪ ರೆಸ್ಟ್ರಿಕ್ಷನ್ ಕಾಳಜಿ ಇರ್ತದೆ. ಬ್ಯಾಂಕಿಗೆ ತುಂಬುದುಂಟು ಅಂತಳವರು ಕೆಲಸ ಮಾಡ್ತಾನೆ, ರೊಕ್ಕ ಇತ್ತಂದ್ರೆ ಕೆಲಸ ಮಾಡೋದಿಲ್ಲ. ನಾವು ಕೂಡಿಟ್ಟು ಎಂದೂ ಮನಿ ಕಟ್ಟಕ್ ಆಗಲ್ಲ, ಕೂಡಿಟ್ಟು ಎಂದು ಇಂಡಸ್ಟ್ರಿ ಪ್ರಾರಂಭ ಮಾಡ್ಲಿಕ್ಕೆ ಆಗಲ್ಲ. ಆಗುದಿಲ್ಲ, ದುಡಿಬೇಕು, ಇಂಡಸ್ಟ್ರಿ ಮಾಡ್ಬೇಕು. ಮತ್ತೆ ಬ್ಯಾಂಕ್ ಅಲ್ಲಿ ಸರಳ ಬಡ್ಡಿ ಇರುತ್ತೆ, ಮತ್ತೆ ಕಂತು ಕೂಡ ಸರಳವಾಗಿರುತ್ತೆ. ನಿಮಗೆ ಒಂದು ಸರಿಯಾದಂತ ಪ್ರಮಾಣದೊಳಗೆ ನಿಮ್ಮ ಇನ್ಕಮ್ ಜನರೇಷನ್ ಆಗತ್ತು ಅಂತೇಳಂದ್ರೆ, ಆದಾಯ ಬರಕತ್ತು ಅಂತೇಳಂದ್ರೆ, ನೀವು ಬ್ಯಾಂಕಿಗೆ ಕೊಡೋ ಮರುಪಾವತಿ ಮಾಡ್ಲಿಕ್ಕೆ ಏನು ತೊಂದರೆ ಆಗ್ಲಿಕ್ಕಿಲ್ಲ? ಬ್ಯಾಂಕಿಗೆ ಮರುಪಾವತಿ ಮಾಡ್ಲಿಕ್ಕೆ ಏನು ಸಮಸ್ಯೆನೂ ಇಲ್ಲ. ನಂತರ ಬ್ಯಾಂಕ್ನವರು ಅದು ನಾವು ಸಬ್ಸಿಡಿದು ಅದು ಇದು ಸ್ಕೀಮ್ ನಲ್ಲಿ ನಾವು ತಗೊಂಡ್ವಿ ಅಂತಂದ್ರೆ ಬಹಳ ಬೆನಿಫಿಟ್ ಕೊಡ್ತಾರೆ ಗೌರ್ಮೆಂಟ್ನವರು, ಅದಕ್ಕೆ ಸಬ್ಸಿಡಿ ಕೊಡ್ತಾರೆ. ನಂತರ ವರ್ಷಕ್ಕೆ ಒಂದ್ಸತಿ ಇಂಟ್ರೆಸ್ಟ್ ಸಬ್ಸಿಡಿ ಅಂತೇಳಿ ಇಂಟ್ರೆಸ್ಟ್ ಮತ್ತು 5% ಲೆಸ್ ಕೊಡ್ತಾರೆ. ನಾವು ತುಂಬಿದ್ರಲ್ಲಿ 5% ಮತ್ತು ವಾಪಸ್ ಗೌರ್ಮೆಂಟ್ ನಮ್ಗೆ ಕೊಡ್ತದೆ. ಇವನಿಗೆ ಬರೀ ಬೀಳುದು 5% ಮಾತ್ರ ಇರ್ತದೆ ಇಂಟ್ರೆಸ್ಟ್, ಆರಾಮ್ ನಡ್ಸ್ಕೊಂಡು ಹೋಗ್ಬಹುದು. ದಂಧೆ ಮಾಡ್ದ ಅಂದ್ರೆ ಇದ್ರಲ್ಲಿ ಏನು ಸಮಸ್ಯೆ ಇಲ್ಲ, ಆರಾಮ್ ಬ್ಯಾಂಕ್ ಕಟ್ಕೊಂಡು ಇವನು ಲಾಭ ಮಾಡ್ಕೊಂಡು ಆರಾಮ್ ಒಂದು ಫ್ಯಾಮಿಲಿ ನಡ್ಸ್ಕೊಂಡು ಹೋಗ್ಬಹುದು. ಈ ರೀತಿಯಾಗಿ ಇಂಟ್ರೆಸ್ಟ್ ಕೊಡುತ್ತೆ 5% ಮತ್ತೆ ಕಡಿಮೆ ಮಾಡುತ್ತೆ ಅಂತ ಹೇಳಿದ್ರಲ್ಲ, ಇದು ಎಲ್ಲಾ ಇಂಡಸ್ಟ್ರೀಸ್ಗೂ ಅಥವಾ ಅಗ್ರೋ ಇಂಡಸ್ಟ್ರಿ ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಮಾತ್ರನೂ ಹೇಗೆಂತ? ಇಲ್ಲ, ಸಣ್ಣ ಕೈಗಾರಿಕೆ ಹೇಳುವಂತದ್ದು ಎಲ್ಲದಕ್ಕೂ ಗವರ್ಮೆಂಟ್ ಸ್ಪಾನ್ಸರ್ ಸ್ಕೀಮಿಗೆ ಎಲ್ಲರಿಗೂ ವಾಪಸ್ 5% ವಾಪಸ್ ಕೊಡ್ತದೆ. ಅದರಲ್ಲಿ ಪ್ರೊಸೀಜರ್ ಇದೆ, KVIC ಇದೆ, DIC ಇದೆ, ಬೇರೆ ಬೇರೆ ಅವ್ರದ್ದು ಇದಿದೆ. ಹಾಗಾಗಿ ಇಂಥ ಒಂದು ಸೌಲಭ್ಯವನ್ನ ಬಳಸ್ಕೋಬೇಕು. ಮತ್ತೆ ಸ್ವಸಹಾಯ ಸಂಘದವರಾಗಿರ್ಬೋದು ಅಥವಾ ಬೇರೆ ಬೇರೆ ಸಂಘಗಳು ಇದ್ದೇ ಇರ್ತಾವ ಕೃಷಿ ಕುರಿತು, ಅಂತವ್ರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಎಲ್ಲರೂ ಇದನ್ನೇ ಹಾಳಿ ಪ್ಲೇಟ್ ಅನ್ನ ತಯಾರು ಮಾಡಬೇಕು ಅನ್ನೋಂಥದ್ದೇನಲ್ಲ, ಬೇಕಾಷ್ಟು ಬೇರೆ ಬೇರೆ ಇದಾವ. ನಿಮ್ಮಲ್ಲಿ ಮಾಡ್ತಾ ಇದ್ರಿ ಕೃಷಿ, ಇದನ್ನ ಬಿಟ್ಟು ಬೇರೆ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ರಿ ಮನೆಯಲ್ಲಿ? ಕೆಲವು ಕೃಷಿ ಉತ್ಪನ್ನಗಳನ್ನು ಮಾಡ್ತಾ ಇದ್ದೇವೆ. ಈ ಕಾಳುಮೆಣಸು, ಮತ್ತೆ ಜಾಜಿಕಾಯಿ, ಲವಂಗ, ಮತ್ತೆ ಮಾವಿನಕಾಯಿ, ಮಾವಿನಕಾಯಿದು ಗೊಜ್ಜು ಅದು ಇದು ಏನೋ ರೆಡಿ ಮಾಡ್ತಾ ಇದ್ದೇವೆ. ಅದನ್ನು ಮಾರಾಟ ಆಗ್ತಾ ಇದೆ? ಅದು ಮಾರಾಟ ಮಾಡ್ತಾ ಇದ್ದೇವೆ. ಅದಕ್ಕೂ ನಾವು ಲೈಸೆನ್ಸ್ ಲೈಸೆನ್ಸ್ ತಗೊಂಡು ಎಲ್ಲ ಇದು ಮಾಡಿದ್ದೇವೆ. ಒಳ್ಳೇದು ಗೋಪಾಲಕೃಷ್ಣ ಹೆಗಡೆ ಅವರು ಇಲ್ಲಿ ತನಕ ನೀವು ನಮ್ಮ ಜೊತೆ ಇದ್ದು, ಒಟ್ಟಾರೆ ಈ ಅಡಿಕೆ ಹಾಳೆ ಪ್ಲೇಟ್ ಮತ್ತು ದೊನ್ನೆ ತಯಾರಿಸಿ ಅದಕ್ಕೆ 4 ಜನಕ್ಕೆ ಕೆಲಸವನ್ನು ಕೂಡ ಕೊಟ್ಟು, ಸರಿ ಇಲ್ಲಿ ಸುತ್ತಮುತ್ತ ಸಿಗ್ತಕ್ಕಂತ ಸಂಪನ್ಮೂಲಗಳನ್ನೇ ಬಳಸಿ ಒಂದು ರೀತಿಯ ಸ್ವಸಹಾಯ ಮತ್ತು ಸಾಮಾಜಿಕ ಸಹಾಯನೂ ಕೂಡ ಆಗತ್ತೆ. ಈ ನಿಟ್ಟಿನೊಳಗೆ ಇನ್ನೂ ಕೂಡ ಯಶಸ್ಸು ಮುಂದೆ ಇರಲಿ ಅಂತ ಆಶಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಅಡಿಕೆ ಹಾಳೆ ಹಾಗೂ ದೊನ್ನೆಯ ಉತ್ಪಾದನೆ ಕುರಿತು ಯಲ್ಲಾಪುರ ತಾಲೂಕು ಬಾರೆ ಗ್ರಾಮದ ಗೋಪಾಲಕೃಷ್ಣ ಡಿ ಹೆಗಡೆ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು HB ರಾಮಡಗಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना। दूसरे राज्यों और शहरों से वापस आए लोगों की पहचान कर उनकी सूची बनाएं। उनको COVID-19 से बचने के तरीके, उसके लक्षण और इलाज के बारे में बताएं। क्वारंटीन करने से पहले उन्हें बताएं कि उनके और उनके परिवार के हित के लिए है। विश्वास दिलाएं कि डरने की कोई बात नहीं है। जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें। COVID-19 से बचाव जिम्मेदारी है आपकी और हमारी। अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें। ಓಹೋಹೊ ಎಲ್ಲಿಗೆ ಹೊರಟೆಯೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತರಿಗೆ ಸಲಹೆಗಳು. ಚಿಯಾ ಸಿರಿಧಾನ್ಯ. ಚಿಯಾ ಬೆಳೆಯು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯತೆ ಪಡೆಯುತ್ತಿರುವ ವಿದೇಶಿ ಸಿರಿಧಾನ್ಯ. ಪುದೀನಾ ಕುಟುಂಬಕ್ಕೆ ಸೇರಿರುವ ಈ ಧಾನ್ಯ ಹೂವು ಬಿಡುವ ವಾರ್ಷಿಕ ಬೆಳೆಯಾಗಿದೆ. ನೋಡಲು ಕಾಮಕಸ್ತೂರಿ ಬೀಜವನ್ನ ಹೋಲುವ ಚಿಯಾವನ್ನು ಮೆಕ್ಸಿಕೋ ದೇಶದಿಂದ ಭಾರತಕ್ಕೆ ಪರಿಚಯಿಸಲಾಗಿದೆ. ಮೆಕ್ಸಿಕೋ ದೇಶದ ಸ್ಥಳೀಯ ಬೆಳೆಯಾದ ಇದನ್ನು ದಕ್ಷಿಣ ಮತ್ತು ಮಧ್ಯ ಅಮೆರಿಕ ಇತ್ಯಾದಿ ರಾಷ್ಟಗಳಲ್ಲಿ ಪ್ರಮುಖ ಆಹಾರ ಬೆಳೆಯಾಗಿ ಬೆಳೆಯಲಾಗುತ್ತಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್, ನಾರಿನಂಶ, ಜೀವಸತ್ವ, ಒಮೆಗಾ-3 ಕೊಬ್ಬಿನಂಶ ಹಾಗೂ ಖನಿಜಾಂಶಗಳನ್ನು ಹೊಂದಿರುವ ಈ ಧಾನ್ಯವನ್ನು ಸೂಪರ್ ಫುಡ್ ಎಂದು ಕರೆಯುತ್ತಾರೆ. ಭಾರತದಲ್ಲಿ ಒಮೆಗಾ-3 ಕೊರತೆ ಇರುವುದರಿಂದ ಚಿಯಾ ಸಿರಿಧಾನ್ಯ ನಮ್ಮ ದೇಶದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತಿದೆ. ಚಿಯಾ ಬೆಳೆಯು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮತ್ತು ಕಡಿಮೆ ನೀರನ್ನ ಉಪಯೋಗಿಸಿ ಬೆಳೆಯಬಹುದಾದ ಒಂದು ಉತ್ತಮ ಸಿರಿಧಾನ್ಯವಾಗಿದೆ. ಕಡಿಮೆ ಫಲವತ್ತತೆ ಹೊಂದಿರುವ ಒಂದು ಎಕರೆ ಭೂಮಿಯಲ್ಲಿ ಲಕ್ಷ ಲಕ್ಷ ಆದಾಯವನ್ನ ಪಡೆಯಬಹುದು ಎನ್ನುತ್ತಾರೆ. ಇದರಲ್ಲಿ ಹೆಚ್ಚಿನ ಔಷಧಿ ಗುಣಲಕ್ಷಣಗಳು ಇರುವುದರಿಂದ ಕೇವಲ ಬೀಜ ಮಾತ್ರವಲ್ಲದೆ ಎಲೆ, ಕಾಂಡ ಮತ್ತು ಬೇರುಗಳು ಸಹ ಉಪಯುಕ್ತವಾಗಿವೆ. ಈ ಬೆಳೆಯ ವಿಶಿಷ್ಟ ಲಕ್ಷಣ ಏನೆಂದರೆ ಇದರ ಗಿಡಗಳನ್ನ ಯಾವುದೇ ಪ್ರಾಣಿಗಳು ತಿನ್ನುವುದಿಲ್ಲ. ಕೀಟ ಮತ್ತು ರೋಗಬಾಧೆಗಳು ಸಹ ಕಡಿಮೆ ಎನ್ನಬಹುದು. ಇದರಲ್ಲಿ ಕಪ್ಪು, ಬಿಳಿ ಹಾಗೂ ಕಂದು ಬಣ್ಣದ ಬೀಜಗಳನ್ನು ನೋಡಬಹುದು. ಆದರೆ ಕೇವಲ ಕಪ್ಪು ಮತ್ತು ಬಿಳಿ ಬಣ್ಣದ ಚಿಯಾ ಮಾತ್ರ ಬೆಳೆಯಲಾಗುತ್ತಿದೆ. ಕಪ್ಪು ಬಣ್ಣದ ಬೀಜವುಳ್ಳ ಚಿಯಾ ನೇರಳೆ ಬಣ್ಣದ ಹೂವನ್ನ ಬಿಡುತ್ತದೆ ಮತ್ತು ಬಿಳಿ ಬಣ್ಣದ ಚಿಯಾ ಬಿಳಿ ಹೂವನ್ನ ಬಿಡುತ್ತದೆ. ಬಿಳಿ ಬಣ್ಣದ ಚಿಯಾಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ವಿದೇಶಿ ಬೆಳೆಯಾದ ಈ ಸಿರಿಧಾನ್ಯವನ್ನ ಪ್ರಸ್ತುತ ಭಾರತದ ವಿವಿಧ ರಾಜ್ಯಗಳಲ್ಲಿ ಹಾಗೂ ನಮ್ಮ ಕರ್ನಾಟಕದಲ್ಲಿಯೂ ಸಹ ರೈತರು ಬೆಳೆಯುತ್ತಿದ್ದಾರೆ. ಕಡಿಮೆ ಖರ್ಚಿನಲ್ಲಿ ಬೆಳೆಯಬಹುದಾದ ಈ ಬೆಳೆಗೆ ಯಾವುದೇ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಅವಶ್ಯಕತೆ ಇಲ್ಲ. ಶೂನ್ಯ ಬಂಡವಾಳ ನೈಸರ್ಗಿಕ ಪದ್ಧತಿಯ ಮೂಲಕವೂ ಈ ಬೆಳೆಯನ್ನ ಉತ್ತಮವಾಗಿ ಬೆಳೆಯಬಹುದು. ಚಿಯಾವನ್ನು ವಿವಿಧ ರೀತಿಯ ಮಣ್ಣುಗಳಲ್ಲಿ ಬೆಳೆಯಬಹುದು. ಕಡಿಮೆ ಫಲವತ್ತತೆ ಹೊಂದಿರುವ ಮಣ್ಣಿನಲ್ಲಿಯೂ ಸಹ ಇದು ಉತ್ತಮ ಇಳುವರಿಯನ್ನ ಕೊಡುತ್ತದೆ. ಆದರೆ ಮಣ್ಣಿನಲ್ಲಿ ನೀರಿನ ಪ್ರಮಾಣ ಹೆಚ್ಚು ಇರಬಾರದು. ಬಿತ್ತನೆ ಮಾಡುವ ಮೊದಲು ನೀರನ್ನ ಸಿಂಪಡಿಸಿ ಮಣ್ಣನ್ನು ಹದ ಮಾಡಿದರೆ ಉತ್ತಮ. ಚಿಯಾ ಬೆಳೆಯನ್ನ ಮುಂಗಾರು ಹಾಗೂ ಹಿಂಗಾರು ಎರಡೂ ಕಾಲದಲ್ಲಿ ಬಿತ್ತನೆ ಮಾಡಬಹುದು. ಆದರೆ ಹಿಂಗಾರಿನಲ್ಲಿ ಬೆಳೆದ ಚಿಯಾ ಉತ್ತಮ ಇಳುವರಿಯನ್ನ ಕೊಡುತ್ತದೆ. ಏಕೆಂದರೆ ಈ ಬೆಳೆಗೆ ಅತಿ ಹೆಚ್ಚು ಮಳೆ ಹಾಗೂ ಬಿಸಿಲು ಸೂಕ್ತವಲ್ಲ. ಆದ್ದರಿಂದ ಆದಷ್ಟು ಅಕ್ಟೋಬರ್ ತಿಂಗಳಲ್ಲಿ ನಾಟಿ ಮಾಡುವುದು ಹೆಚ್ಚು ಉತ್ತಮ. 12-36 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಈ ಬೆಳೆಗೆ ಸೂಕ್ತ. ಪ್ರತಿ ಎಕರೆಗೆ 3-3.5 ಕಿಲೋಗ್ರಾಂ ಬಿತ್ತನೆ ಬೀಜ ಬೇಕಾಗುತ್ತದೆ. ಬೀಜದ ಗಾತ್ರ ಬಹಳ ಚಿಕ್ಕದಾಗಿರುವುದರಿಂದ ಮರಳು ಅಥವಾ ಮಣ್ಣಿನಲ್ಲಿ ಮಿಶ್ರಣ ಮಾಡಿ ಬಿತ್ತನೆ ಮಾಡಬೇಕು. ಸಾಲಿನಿಂದ ಸಾಲಿಗೆ 30-35 ಸೆಂಟಿಮೀಟರ್ ಮತ್ತು ಗಿಡದಿಂದ ಗಿಡಕ್ಕೆ 10-15 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡಬೇಕು. ಬಿತ್ತನೆ ಮಾಡಿದ ನಂತರ ವಾರಕ್ಕೆ ಒಂದು ಸಲ ನೀರನ್ನು ಒದಗಿಸಬೇಕು. ಆದರೆ ಯಾವುದೇ ಕಾರಣಕ್ಕೂ ನೀರನ್ನು ಹೊಲದಲ್ಲಿ ನಿಲ್ಲಿಸಬಾರದು. 3 ತಿಂಗಳಲ್ಲಿ ಕಟಾವಿಗೆ ಬರುತ್ತದೆ. ಕಟಾವು ಮಾಡುವುದಕ್ಕಿಂತ ಮೊದಲು ಮಳೆಯಾದರೆ ಇಳುವರಿ ಕಡಿಮೆಯಾಗುತ್ತದೆ. ಈ ಬೆಳೆಗೆ ಯಾವುದೇ ರೀತಿಯ ಹಾನಿಕಾರಕ ಕೀಟ ಮತ್ತು ರೋಗ ಬರುವುದಿಲ್ಲ. ಹಾಗಾಗಿ ರಾಸಾಯನಿಕ ಕೀಟನಾಶಕವನ್ನು ಬಳಸುವ ಅವಶ್ಯಕತೆ ಇಲ್ಲ. ರಾಸಾಯನಿಕ ಗೊಬ್ಬರ ಹಾಗೂ ಕೀಟನಾಶಕಗಳನ್ನು ಉಪಯೋಗಿಸುವುದರಿಂದ ಕಾಳು ಮತ್ತು ಗಿಡದಲ್ಲಿರುವ ಔಷಧಿಯ ಗುಣಲಕ್ಷಣಗಳು ಹಾಳಾಗುತ್ತವೆ. ಈ ಬೆಳೆಯು ಉತ್ತಮ ಇಳುವರಿಯನ್ನು ಕೊಡುತ್ತದೆ. ಪ್ರತಿ ಎಕರೆಗೆ 3-4 ಕ್ವಿಂಟಲ್ ಇಳುವರಿಯನ್ನು ಪಡೆಯಬಹುದು. 1 ಕ್ವಿಂಟಲ್ ಬೀಜಕ್ಕೆ 22,000-24,000 ರೂಪಾಯಿ ಬೆಲೆ ಸಿಗುತ್ತದೆ. ಆದರೆ ಈ ಬೆಳೆ ಬೆಳೆಯಲು ಖರ್ಚಾಗುವ ಮೊತ್ತ ಕೇವಲ 10,000-12,000 ಪ್ರತಿ ಎಕರೆಗೆ. ಒಂದು ವೇಳೆ ಬೀಜದಲ್ಲಿ ಹೆಚ್ಚಿನ ಪ್ರಮಾಣದ ಒಮೆಗಾ-3 ಇದ್ದರೆ ಅಂತಹ ಬೆಳೆ ಇನ್ನೂ ಹೆಚ್ಚಿನ ಬೆಲೆ ಪಡೆದುಕೊಳ್ಳುತ್ತದೆ. ಕೇವಲ ಬೀಜದಿಂದ ಮಾತ್ರವಲ್ಲದೆ ಕಾಂಡ ಮತ್ತು ಬೇರುಗಳಿಂದ ಸಹ ಆದಾಯವನ್ನು ಪಡೆಯಬಹುದು. ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜಾನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಕುಮಟಾ ತಾಲೂಕು ಉಳವಳ್ಳಿಯ ಕೃಷ್ಣ ಶಿವಜ್ಞ ಮರಾಠಿ ಹಾಗೂ ಬಳಗದವರಿಂದ ಕುಮ್ರಿ ಮರಾಠಿ ಸಮುದಾಯದವರ ಸಿಗ್ಮೋ ಅಂದರೆ ಸುಗ್ಗಿ ಕುಣಿತದ ಹಾಡುಗಳು. ಭರತಮ್ಮೆ ಓ ನಮನೋ ದೇವಾ ಗಣೇನಾಥ. ಮಾಡ ರಾಯ